ಅದರಲ್ಲಿ ಆದಾಯ ಸಾಕಷ್ಟು ಸಿಗುವಂತಹ ಬೆಳೆಗಳನ್ನು ಹಾಕೊಂಡ್ರೆ ಅರ್ಧ ಎಕರೆನೂ ಸಹ ಒಂದು ದೊಡ್ಡ ಹಿಳುವಳಿನೇ. ಹೌದು. ಏನೇನ್ ಹಾಕಿದ್ರಿ? ಮಲ್ನಾಡಿ ತೋಟಗಳಿಗೆ ಅಡಿಕೆ ಹಾಗೂ ಮುಖ್ಯವಾದ ಬೆಳೆ, ಜೊತೆಗೆ ಸ್ವಲ್ಪ ಬಾಳೆ ಕಾಳುಮೆಣಸು ಈ ತರದೆಲ್ಲ ಇರುತ್ತೆ, ಸ್ವಲ್ಪ ಏಲಕ್ಕಿ. ನೀವು ಹೇಳಿದಾಗ ಮಂಗನಾಯದಲ್ಲಿ ಉಳಿಸ್ಕೊಳ್ಳೋದು ಕಷ್ಟ ಆಗಿದೆ, ಅದನ್ನು ಮಾಡ್ತಾ ಇದ್ದೀನಿ, ಏನೋ ಒಂದು ಸ್ವಲ್ಪ ಮಾಡ್ತಾ ಇದ್ದೀನಿ. ಸರ್, ಇದನ್ನೆಲ್ಲ ನಿರ್ವಹಣೆ ಹೇಗೆ ಮಾಡ್ತಾ ಇದ್ದೀರಿ ನೀವು? ಬೇಸಾಯ ಕ್ರಮಗಳು ಮತ್ತೆ ಈ ಮಂಗನ ಹಾವಳಿಯಿಂದ ಉಳಿಸ್ಕೊಳ್ಳೋದಕ್ಕೆ ಏನಾದ್ರು ಬೇರೆ ಪ್ರಯತ್ನಗಳನ್ನು ಮಾಡಿದಿರಾ? ಮಂಗನ ಹಾವಳಿಗೆ ಅಂದ್ರೆ ನಾನು ತೋಟದಲ್ಲಿ ಬೆಳೆದ ಬಾಳೆ ನಮ್ಗೇನು ಸಿಗೋದಿಲ್ಲ. ನಾನು ಮುಖ್ಯವಾಗಿ ನಿಮ್ಗೆ ಏನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಾನು ಸ್ವಲ್ಪ ಬಾಳೆ ಬೆಳೆದು ಒಂದು ವ್ಯಾಲ್ಯೂ ಅಡಿಷನ್ ಮಾಡ್ತಾ ಇದ್ದೀನಿ, ಅದ್ರ ಬಗ್ಗೆ ನನ್ನ ಅನುಭವ ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವಾಗ ಏನ್ ಮಾಡ್ತಾ ಇದ್ರಿ? ನಾನು 2014 ಇಸವಿನಲ್ಲಿ ಚಿಕ್ಕದಾಗಿ ಒಂದು ಬಾಳೆ ಬೆಳೆ ಪ್ರಾರಂಭ ಮಾಡಿದೆ. ಒಂದು 25 ಪಚ್ಚಬಾಳೆ ಗಿಡಗಳನ್ನು ತಂದು ಮನೆ ಸುತ್ತಮುತ್ತ ಹಾಕೊಂಡೆ. ತೋಟದಲ್ಲಿ ಬೆಳೆದ್ರೆ ಹೇಗೂ ನಮಗೆ ಸಿಗೋದಿಲ್ಲ, ಅದು ಮಂಗಳ ಹಾವಳಿಯಲ್ಲಿ ಬಂತು, ತುಂಬಾ ಚೆನ್ನಾಗಿ ಬಂತು. ಎಲ್ಲ ಸಾಧಾರಣ ಸಾವಯವ ಕೃಷಿ ಮಾಡೋದ್ರಿಂದ, ಕೆಮಿಕಲ್ ಯಾವ್ದು ಯೂಸ್ ಮಾಡದೆ ಬೆಳೆದಿರೋದ್ರಿಂದ ಸುಮಾರು 60-70 ಕೆಜಿವರೆಗೂ ದೊಡ್ಡ ಉತ್ಪನ್ನಗಳು ಬಿಟ್ಟು ನನಗೆ ತುಂಬಾ ಖುಷಿ ಆಯ್ತು. ಯಾವ ತಳಿ ಅದು? ಪಚ್ಚಬಾಳೆ ಕ್ಯಾವೆಂಡಿಶ್ G9 ಅಂತ ಹೇಳ್ತಾರೆ. ಅದಕ್ಕೆ ಬೆಳೆದೆ 70-80 ಕೆಜಿ ವರೆಗೂ ಬಾಳೆಕೊನೆಗಳು ಬಂದು ನನಗೆ ಆ ಬಾಳೆಕೊನೆ ನೋಡಿ ತುಂಬಾ ಖುಷಿ ಆಯ್ತು. ಇದು ತೋಟದಲ್ಲೇ ಹಾಕಿರುವಂತ ಅಂತರ ಬೆಳೆನ ಹೇಗೆ ಅಥವಾ ಬೇರೆ ಜಾಗದಲ್ಲಿ? ಮನೆ ಹತ್ರ ಮಾತ್ರ ಹಾಕೊಂಡಿದ್ದೀನಿ, ಮನೆ ಸುತ್ತಮುತ್ತಲ ಜಾಗದಲ್ಲಿ. ನನಗೆ ಇರೋ ಸ್ವಲ್ಪ ಜಾಗದಲ್ಲಿ ಹಾಕೊಂಡು ಬೆಳೀತಾ ಇದ್ದೀನಿ. ಅದನ್ನ ದೊಡ್ಡ ದೊಡ್ಡ ಕೊನೆ ಬೆಳೆದಾಗ ತುಂಬಾ ಖುಷಿ ಆಯ್ತು, ಆದ್ರೆ ದೊಡ್ಡ ಕೊನೆ ಬೆಳೆದಿದ್ದೆ ನಂಗೊಂದು ಸಮಸ್ಯೆ ಆಗ್ಬಿಡ್ತು. ತೀರ್ಥಹಳ್ಳಿನಲ್ಲಿ ಮಾರ್ಕೆಟಿಗೆ ಅಂತಂದವಾಗ ಅಷ್ಟು ದೊಡ್ಡ ಕೊನೆಗಳನ್ನು ಯಾರು ಇಲ್ಲಿ ವ್ಯಾಪಾರ ತಗೊಳ್ಳೋದಿಲ್ಲ. ಸಮಸ್ಯೆ ಏನು ಅಂದ್ರೆ ಅದು ಒಂದೇ ಸಲ 2-3 ದಿವಸ ಅಷ್ಟು ಹಣ್ಣಾಗ್ಬಿಡತ್ತೆ, ಅದು ಮಾರಾಟ ಆಗೋದ್ರೊಳಗೆ ಅಷ್ಟು ಕೊಳೆಯ ಶುರು ಆಗುತ್ತೆ, ಕಲರ್ ಡಿಕೇಡ್ ಆಗುತ್ತೆ. ಹಾಗಾಗಿ ಅದನ್ನ ಮಾರಾಟ ಮಾಡೋದು ದೊಡ್ಡ ಸಮಸ್ಯೆ ಆಗ್ಬಿಡ್ತು. ಏನ್ ಮಾಡ್ಲಿ ಇನ್ನೂ ಒಂದು ಹಂತಕ್ಕೆ ಬಂದೆ ನಾನು. ಅವಾಗ ನನ್ನ ಸ್ನೇಹಿತರುಗಳೆಲ್ಲ ಒಂದು ಸಜೆಷನ್ ಕೊಟ್ಟರು, ಅದನ್ನ ನೀವು ಡ್ರೈ ಫ್ರೂಟ್ ಮಾಡಿ ಸುಕೇಳಿ ರೆಡಿ ಮಾಡಿ ಅದರಿಂದ ಅಂತಂದ್ರು. ಆ ತರ ಅದರಿಂದ ನಾನು ಮತ್ತೆ ನೆಕ್ಸ್ಟ್ ಸುಕೇಳಿ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಈ ಹಸಿ ಹಣ್ಣುಗಳನ್ನ ಮಾರಾಟ ಮಾಡೋದು ಬಿಟ್ಟು ಸುಕೇಳಿ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಈಗ ಬೆಂಗಳೂರಿನಲ್ಲಿ ನಮ್ಮದೇ ಆದ ಮಾರ್ಕೆಟ್ ಇರೋದ್ರಿಂದ ಸುಕೇಳಿ ಮಾರ್ಕೆಟ್ಗೆ ಮಾರಾಟ ಮಾಡೋದಕ್ಕೆ ಏನು ಸಮಸ್ಯೆ ಇಲ್ಲ, ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಹೇಗೆ ಮಾಡ್ತಾ ಇದ್ದಾರೆ ಅದನ್ನ? ಸಾಧಾರಣ ಬಾಳೆ, ಈಗ ಒಂದು ಲೆಕ್ಕ ಹೇಳಬೇಕಂತ ಆರ್ಥಿಕವಾಗಿ ನಾವು ಇದನ್ನ ಮಾತಾಡಬೇಕು ಅಂತಂದ್ರೆ, ಸಾಧಾರಣವಾಗಿ ನಮ್ಮಲ್ಲಿ ಒಂದು 60 ಕೆಜಿ ಒಂದು ಬಾಳೆಕೊನೆ ಇದೆ ಅಂತ ಆದ್ರೆ, ನಾವು ಅದನ್ನ ನೇರವಾಗಿ ತೀರ್ಥಹಳ್ಳಿ ಮಾರ್ಕೆಟ್ಗೆ ತಂದು ಮಾರಾಟ ಮಾಡಿದ್ರೆ ಹೆಚ್ಚಂದ್ರೆ 1 ಕೆಜಿಗೆ 12 ರೂಪಾಯಿ ಕೊಡ್ತಾರೆ ನಮಗೆ. 60 ಕೆಜಿ ಅಂದ್ರೆ 720 ರೂಪಾಯಿ ಒಂದು ಬಾಳೆಕೊನೆ ಸಿಗತ್ತೆ. ಆ 60 ಕೆಜಿ ಬಾಳೆಯನ್ನ ಹಣ್ಣು ಮಾಡಿ ಸುಕೇಳಿ ಮಾಡಿ ಒಣಗಿಸಿದ್ರೆ 10 ಕೆಜಿ ಸುಕೇಳಿ ಸಿಗತ್ತೆ ನಮ್ಗೆ. ಅದರಲ್ಲಿ 10 ಕೆಜಿ ಅಂದ್ರೆ ಈಗ ಪ್ರತಿ 1 ಕೆಜಿಗೆ 300 ರೂಪಾಯಿನಲ್ಲಿ ಬೆಂಗಳೂರಿನಲ್ಲಿ ಮಾರಾಟ ಆಗ್ತಾ ಇದೆ. ಅಂದ್ರೆ ಸುಮಾರು 3,000 ರೂಪಾಯಿ ಒಂದು ಬಾಳೆಕೊನೆಯಿಂದ ನಾವು ಉತ್ಪತ್ತಿ ಮಾಡಬಹುದು. ನೇರವಾಗಿ ಹಸಿ ಬಾಳೆಕಾಯಿ ಮಾರಿದ 720 ರೂಪಾಯಿ ಸಿಗುತ್ತೋ, ಅದನ್ನ ನಾವು ಸುಕೇಳಿ ಮಾಡಿ ಬೆಂಗಳೂರು ಮಾರ್ಕೆಟ್ಗೆ ಕಳಿಸಿದ್ರೆ, ಈಗ ನಮ್ದೇ ಮಾರ್ಕೆಟ್ ಇರೋದ್ರೆ ನಮ್ಗೆ ಸಮಸ್ಯೆ ಇಲ್ಲ. ನಮ್ದೇ ತಿಂಗಳಲ್ಲಿ 2 ಸಲ ಸಾವಯವ ಸಂತೆ ನಡೀತಾ ಇದೆ, ಮಾರ್ಕೆಟ್ ಮಾಡಿದ ಏನು ಕಷ್ಟ ಇಲ್ಲ. ಸುಮಾರು 720 ರೂಪಾಯಿ ಮಾಡುವಂತ ಒಂದು ಬಾಳೆಕಾಯಿನ ಸುಕೇಳಿ ಮಾಡಿ ಮಾಡಿದಾಗ ಸುಮಾರು 3,000 ರೂಪಾಯಿ ಉತ್ಪತ್ತಿ ಮಾಡೋದಕ್ಕೆ ಸಾಧ್ಯ ಇದೆ. ಪ್ರೊಸೆಸ್ ಎಲ್ಲ ಹೇಗೆ ಮಾಡ್ತೀವಿ? ಪ್ರೊಸೆಸ್ ತುಂಬಾ ಸುಲಭ ಇದೆ. ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ನೇರವಾಗಿ ಒಳ್ಳೆ ರೀತಿಯಲ್ಲಿ ಹಣ್ಣು ಮಾಡಿಬಿಟ್ಟು ಅದನ್ನ ನೇರವಾಗಿ ಬಿಸಿಲಿಗೆ ಹಾಕ್ತೀನಿ. ಬಿಸಿಲು ಸ್ವಲ್ಪ ಪ್ರಮಾಣ ಕಡಿಮೆ ಇದೆ ಅಂತ ಅನ್ಸಿದಾಗ ಹಣ್ಣಿನ ಸೀಳ್ ಮಾಡಿ ಹಾಕ್ತೀವಿ. ನಾವು 2 ಸೀಳ್ ಮಾಡಿ ಹಾಕ್ತೀವಿ. ಸುಮಾರು 16-18 ದಿವಸ ಒಣಗಿದಾಗ ಅದು ಒಂದು ಹಂತಕ್ಕೆ ಬರ್ತದೆ. ಈಗ ಹಣ್ಣನ್ನ 2 ಸೀಳು ಮಾಡಿ ಒಣಗಿಸೋದು ಬಿಸಿಲಲ್ಲಿ? ಬಿಸಿಲಲ್ಲಿ ಒಣಗಿಸೋದು. ಇಲ್ಲಾಂದ್ರೆ ಇಡೀ ಬಾಳೆಹಣ್ಣು ಒಣಗಿಸಬಹುದು. ಒಣಗಿಸಬಹುದು, ಆದ್ರೆ ಜಾಸ್ತಿ ಬಿಸಿಲು ಬೇಕಾಗುತ್ತೆ, ಪ್ರಖರವಾದ ಬಿಸಿಲು ಬೇಕಾಗುತ್ತೆ ಇಡೀ ಹಣ್ಣು ಹಾಕಿದವಾಗ. ಸಾಧಾರಣ ಒಂದು 18 ದಿವಸ ಒಣಗಿದಾಗ ಅದು ಒಂದು ಹಂತಕ್ಕೆ ಬರುತ್ತೆ. ಅದು ಆ ಟೈಮಲ್ಲಿ ಅದನ್ನ ನಾವು ತೆಗೆದ್ಬಿಟ್ಟು ಕಟ್ ಮಾಡ್ತೀವಿ. ಪ್ರತಿ ಹಣ್ಣನ್ನು 1 ಇಂಚು ಪಿಸಿ ಕಟ್ ಮಾಡ್ತೀವಿ ಮತ್ತೆ 4 ದಿವಸ ಒಣಗಿಸ್ತೀವಿ. ಸಿಪ್ಪೆ ಸುಲಿದು ಒಣಗಿಸ್ತೀರಾ? ಸುಲಿದು ಒಣಗಿಸಬೇಕು. ಈಗ ಸಿಪ್ಪೆ ಸುಲಿದು ಒಣಗಿಸೋದು ಅಂತ ಹೇಳಿದಾಗ ಅದು ಅರ್ಧಂಬರ್ಧ ಒಣಗಿದಾಗ ಅದಕ್ಕೆ ಬೂಸ್ಲು ಬರೋದು ಮತ್ತೆ ಈ ಕಡೆ ಧೂಳು ಹಿಡಿಯೋದು ಆ ತರದೆಲ್ಲ ಆಗುತ್ತೆ? ಇಲ್ಲ, ಏನೂ ಆಗೋದಿಲ್ಲ. ಧೂಳು ಹಿಡಿಯೋದಕ್ಕೆ ಸಣ್ಣದಾಗಿ ಒಂದು ಸೊಳ್ಳೆ ಪರ್ದ ಮೇಲೆ ಕವರ್ ಮಾಡಿರ್ತೀವಿ, ಮತ್ತೆ ಬೂಸ್ಲು ಬರದ ಆತರ ಏನೂ ಆಗೋದಿಲ್ಲ. ಮತ್ತೆ ಅದನ್ನ ಈ ಶುಗರ್ ಸಿರಪ್ ಅಂದ್ರೆ ಸಕ್ಕರೆ ದ್ರಾವಣದಲ್ಲಿ ಏನಾರು ಹಾಕ್ತೀರಾ? ಸ್ವಲ್ಪ ಸಿಹಿ ಬರಲಿ. ಹಾಗೇನು ಅದೇ ಸ್ವೀಟೇ ಸಾಕಾಗತ್ತಾ? ತುಂಬಾ ಸ್ವೀಟ್ ಇರುತ್ತೆ ಪಚ್ಚಬಾಳೆ, ತುಂಬಾ ಸ್ವೀಟ್ ಇರುತ್ತೆ, ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಸುಮಾರು ಎಷ್ಟು ಬಿಸಿಲು ಒಣಗಿಸಬೇಕಾಗತ್ತೆ? ಸಾಧಾರಣ 18-22 ದಿವಸ ಒಣಗಿಸಬೇಕಾಗತ್ತೆ. ಅಂದ್ರೆ ಇಡೀ ಬಾಳೆಹಣ್ಣು ಆದ್ರೆ ಜಾಸ್ತಿ ಬಿಸಿಲು ಬೇಕಾಗುತ್ತೆ? ಇಡೀ ಬಾಳೆಹಣ್ಣು ಆದ್ರೆ ಸುಮಾರು 22 ದಿವಸ ಬೇಕಾಗುತ್ತೆ. ಅದು ಕಟ್ ಮಾಡಿ ಹಾಕಿದಾಗ 18-19 ದಿವಸದಲ್ಲಿ ಮಾರಾಟ ಮಾಡುವಂತಕ್ಕೆ ಬರುತ್ತದೆ. ಅಂದ್ರೆ ಅದು ಪೂರ್ತಿ ನೀರಿನ ಅಂಶ ಹೋಗ್ಬೇಕು, ಆ ರೀತಿಯಲ್ಲಿ ಒಣಗಿಸಬೇಕು. ಅದನ್ನ ನಾವು ಸ್ಟೋರ್ ಮಾಡಬಹುದು. ಸುಮಾರು 1-1.5 ವರ್ಷ ಇಟ್ಕೊಂಡ್ರು ಹಾಳಾಗ್ತಾ ಇಲ್ಲ, ಏನೂ ಆಗಲ್ಲ. ಏನೂ ಆಗೋದಿಲ್ಲ. ನಾನು ಸುಮಾರು 1-2 ವರ್ಷದ ಬಾಳೆಹಣ್ಣಿನ ನೋಡೋಣ ಅಂತ ಇಟ್ಕೊಂಡಿದ್ದೀನಿ. ಎಷ್ಟು ದಿವಸ ಬಾಳಿಕೆ ಸ್ವಲ್ಪ ಕಲರ್ ಡಿಕಲರ್ ಆಗತ್ತೆ ಬಿಟ್ರೆ ಅದು ಬೇರೆ ಏನು ಹಾಳಾಗೋದಿಲ್ಲ, ತಿನ್ನೋದಕ್ಕೆ ಯೋಗ್ಯವಾಗಿರುತ್ತೆ. ಇಷ್ಟು ಉತ್ಕೃಷ್ಟವಾದಂತಹ ಬಾಳೆಹಣ್ಣು ಬೆಳೆದಲ್ಲ G9, ಅದಕ್ಕೆ ಸ್ವಲ್ಪ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಮತ್ತೆ ಇಲ್ಲಿ ಬರಲ್ಲ ಅನ್ನೋಂತ ಒಂದು ನಂಬಿಕೆ ಇದೆ ರೈತರಲ್ಲಿ. ನೀವು ಅದನ್ನ ಬೇಸಾಯ ಕ್ರಮ ಹೇಗೆ ಮಾಡಿದ್ರೆ? ಹಾಗೇನಿಲ್ಲ, ಬಾಳೆ ಬೆಳೆಗೆ ರಾಸಾಯನಿಕ ಬೇಕೇ ಆಗದೇ ಇಲ್ಲ. ಅದಕ್ಕೆ ನಾನು ಪಕ್ಕ ಸಾವಯವದಲ್ಲೇ ಬೆಳೆದಿದ್ದೀನಿ, ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೆದಿದ್ದೀನಿ. ಇನ್ನೇನು ಹೆಚ್ಚಂದ್ರೆ ನಮ್ಮ ಒಲೆ ಬೂದಿ ತಗೊಂಡೋಗಿ ಬಾಳೆ ಗಿಡ ಬುಡಕ್ ಹಾಕ್ತೀವಿ, ಅದು ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟೇ ಬಿಟ್ರೆ ಯಾವುದೇ ರಾಸಾಯನಿಕದ ಅವಶ್ಯಕತೆ ಇಲ್ಲ. ಅದಕ್ಕೆ ಸುಮಾರು 80 ಕೆಜಿ ವರೆಗೆ ಬೆಳೆದಿದ್ದೀನಿ ನಾನು ಬೆಳೆ ಇದೇ ಈಗಲೂ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀರಿ? ಅದನ್ನ ಚಿಕ್ಕ ಪ್ರಮಾಣದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ಈಗ ನಿಮ್ಮದೇ ಆದಂತ ಒಂದು ಮಾರ್ಕೆಟ್ ಅನ್ನ ಕಂಡುಕೊಂಡಿದ್ದೀರಿ ಬೆಂಗಳೂರಿನಲ್ಲಿ. ಸೊ ಈ ತರದಲ್ಲಿ ಒಂದು ವರ್ಷಕ್ಕೆ ಎಷ್ಟು ಕೆಜಿ ಸುಕೇಳಿಯನ್ನ ನೀವು ಉತ್ಪಾದನೆ ಮಾಡ್ತೀರಿ? ನಾನು ಪ್ರತಿ ತಿಂಗಳು 10 ಕೆಜಿ ಸುಕೇಳಿ ಕಳಿಸ್ತಾ ಇದ್ದೀನಿ. ಪ್ರತಿ ತಿಂಗಳು 10 ಕೆಜಿ? ಪ್ರತಿ ತಿಂಗಳಲ್ಲಿ. ನಮ್ದು 2 ಮಾರ್ಕೆಟ್ ಇದೆ ಬೆಂಗಳೂರಿನಲ್ಲಿ, 2 ಕಡೆಯೂ 10 ಕೆಜಿ ಕಳಿಸಿದ್ರು ಮಾರಾಟ ಆಗತ್ತಲ್ಲಿ, ಅದು ನನಗೆ ಸಪ್ಲೈ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ಮೇಜರ್ ಆಗಿ ಮಂಗನ ಹಾವಳಿ ಇರೋದ್ರಿಂದ ಬಾಳೆಕೊನೆಗಳನ್ನು ಉಳಿಸಲು ಕಷ್ಟ ಆಗ್ತಾ ಇದೆ. ಈಗ G9 ಅಲ್ದನೆಯ ಬೇರೆ ತಳಿಯ ಬಾಳೆ ಹಣ್ಣಿನಲ್ಲೂ ಸಹ ಈ ತರದ ಪ್ರಯೋಗ ಮಾಡಿದ ಗುಣಮಟ್ಟದಲ್ಲಿ ಏನಾರ ವ್ಯತ್ಯಾಸ ಕಂಡಿದ್ದೀರಾ? ನೀವು ಪ್ರಯೋಗ ಮಾಡಿದ್ದೀರಾ? ಅದೇ, ಈ ಗುಣಮಟ್ಟ ಬರೋದಿಲ್ಲ. G9 ಅಲ್ಲಿ ಮಾತ್ರ ತುಂಬಾ ಉತ್ಕೃಷ್ಟವಾದ ಸುಕೇಳಿ ಬರುತ್ತೆ. ಮತ್ತೆ ಇನ್ನೊಂದು, ರೈತರಿಗೆ ಏನು ಗಮನದಲ್ಲಿ ಇಡಬೇಕು ಅಂದ್ರೆ, ನಾವು ಪಕ್ಕಾ ಸಾವಯವದಲ್ಲಿ ಮಾಡಿದ್ರೆ ಮಾತ್ರ ಈ ಕ್ವಾಂಟಿಟಿ ಮತ್ತೆ ಕ್ವಾಲಿಟಿನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ನಾನು ನೋಡೋಣ ಅಂತ ಹೇಳಿ ಪ್ರಯೋಗಾತ್ಮಕ ಒಂದು 60 ಕೆಜಿ ಬೇರೆ ಬಾಳೆ ತಂದೆ, ಕೆಮಿಕಲ್ ಹಾಕಿ ಬೆಳೆದಿದ್ದವ್ರ ಬಾಳೆ. ಅದನ್ನ ಒಣಗಿಸಿ ನೋಡಿದಾಗ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದಾಗ ಈ ಗುಣಮಟ್ಟ ಅದ್ರಲ್ಲಿ ಬರಲೇ ಇಲ್ಲ. ಅದರಲ್ಲಿ ಈ ಕ್ವಾಲಿಟಿನೂ ಬರಲಿಲ್ಲ, ಕ್ವಾಂಟಿಟಿನೂ ಬರಲಿಲ್ಲ. ಸಾಧಾರಣವಾಗಿ ನಾನು ಮನೆಯಲ್ಲಿ ಬೆಳೆದಿದ್ದ ಬಾಳೆ ಆದ್ರೆ ಒಂದು 5.5 ರಿಂದ 6 ಕೆಜಿ ಹಸಿ ಬಾಳೆಹಣ್ಣಿಗೆ 1 ಕೆಜಿ ಡ್ರೈ ಫ್ರೂಟ್ ಬರುತ್ತೆ. ಅದೇ ನಾನು ಹೊರಗಡೆಯಿಂದ ತಂದು ಮಾಡಿದಾಗ ಸುಮಾರು 9 ಕೆಜಿ ಬಾಳೆಹಣ್ಣಿಗೆ 1 ಕೆಜಿ ಡ್ರೈ ಫ್ರೂಟ್ ಬಂದಿದೆ. ಮತ್ತೆ ಈ ಸಾಫ್ಟ್ನೆಸ್ ಆಗಲಿ, ಇದ್ರದ್ದು ಈ ಕಲರ್ ಈ ಫ್ಲೇವರ್ ಯಾವುದು ಅದರಲ್ಲಿ ಬರದೇ ಇಲ್ಲ. ಗುಣಮಟ್ಟ ಬಹಳ ಚೆನ್ನಾಗಿರುತ್ತೆ, ತಿನ್ಲಿಕ್ಕೂ ರುಚಿಯಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಖಂಡಿತವಾಗಿ. ಸರ್, ಈಗ ಈ ತರದೊಂದು ಪ್ರಯೋಗಗಳನ್ನ ತಾವು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀರಾ, ಮೌಲ್ಯವರ್ಧನೆ ಮಾಡ್ಕೊಂಡು ಬರ್ತಾ ಇದ್ದೀರಾ, ಇನ್ನು 1/2 ಎಕರೆ ತೋಟನೂ ನಿರ್ವಹಣೆ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಮಲೆನಾಡಿನಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆ ಅಂತೆಲ್ಲ ಹೇಳ್ತಾರೆ, ನೀವು ಅದನ್ನೆಲ್ಲ ಹೇಗೆ ನಿರ್ವಹಣೆ ಮಾಡ್ತಿದ್ರಿ? 1/2 ಎಕರೆ ತೋಟ, ಅದನ್ನ ಹೆಚ್ಚು ಕೂಲಿ ಕಾರ್ಮಿಕರನ್ನು ಕೇಳೋದಿಲ್ಲ. ಅದು ನಾವು ಗಂಡ ಹೆಂಡತಿ ಆಕ್ಚುಲಿ ಅದ್ರ ಕೆಲಸ ಮಾಡ್ತೀವಿ ನಾವು, ಆದಷ್ಟು ಕೆಲಸಗಳನ್ನ ಮಾಡ್ತೀವಿ. ಇನ್ನು ಹೊರಗಡೆ ದೊಡ್ಡ ದೊಡ್ಡ ಕೆಲಸಗಳಿದ್ದಾವ ಕೂಲಿ ಕಾರ್ಮಿಕ ತಗೊಳ್ಬೇಕಾಗತ್ತೆ, ಮಾಡ್ತಾರೆ. ಇದ್ರ ಜೊತೆಗೆ ಉಪ ಬೆಳೆಗಳನ್ನು ಬಾಳೆ ಜೊತೆಗೆ ಇಟ್ಕೊಂಡಿದ್ದೀರಾ, ಮತ್ತೆ ಜೇನು ಸಾಕಾಣಿಕೆ ಆತರದೆಲ್ಲ ಮಾಡ್ತಿದ್ರಾ? ಉಪ ಬೆಳೆಗಳು ಅಂತೇಳಿ ನಿಮ್ಮ ಏಲಕ್ಕಿ ಕೋಕೋ ಎಲ್ಲದೂ ಇದೆ, ಆದ್ರೆ ಯಾವ್ದು ಪ್ರಾಡಕ್ಟ್ ನಮಗೆ ಸಿಗ್ತಾ ಇಲ್ಲ, ಎಲ್ಲದೂ ಮಂಗಗಳಿಗಾಗತ್ತೆ. ಇನ್ನು ಸ್ವಲ್ಪ ಪ್ರಮಾಣದಲ್ಲಿ ಜೇನು ಮಾಡ್ತಾ ಇದ್ದೀನಿ ನಾನು. ಸಾಧಾರಣ ವರ್ಷದಲ್ಲಿ ಒಂದು 50 ಕೆಜಿ ಅಷ್ಟು ಜೇನು ಉತ್ಪತ್ತಿ ಮಾಡ್ತೀನಿ ನಾನು. ಒಂದು 10-12 ಜೇನು ಪೆಟ್ಟಿಗೆಗಳಿದಾವೆ ನನ್ನಲ್ಲಿ. ಅದು ನನ್ನೊಂದು ಹಾಬಿಯಾಗಿ ಮಾಡ್ತಾ ಇದ್ದೀನಿ. ನಾನು ಯಾವುದೇ ಮಾಡಿದ್ರು ಇಂತಿಷ್ಟೇ ದುಡ್ಡು ಬರಬೇಕು ಹೇಗೆ ಅಂತ ಮಾಡ್ತಾ ಇಲ್ಲ, ನನ್ನ ಖುಷಿಗೆ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ಜೇನ್ ಸಾಕಾಣಿಕೆ ಮಾಡೋದ್ರಿಂದ ನಮ್ಮ ಬೆಳೆ ಉತ್ಪಾದನೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ತಜ್ಞರು, ಅದು ನಿಮ್ಮ ಅನುಭವಕ್ಕೆ ಏನಾರ ಬಂದಿದೆಯಾ? ಖಂಡಿತ, ಪಾಲಿನೇಷನ್ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತದ್ದೇ ಜೇನು ಕೀಟಗಳು. ಎಲ್ಲದಕ್ಕಿಂತ ಮ್ಯಾಕ್ಸಿಮಮ್ ಪಾಲಿನೇಷನ್ ಆಗುತ್ತೆ ಜೇನುಗಳಿಂದ, ಬಂದೇ ಬರ್ತೀವಿ. ನಮಗೆ ನೇರವಾಗಿ ಗೊತ್ತಾಗದೆ ಹೋದ್ರೂ ಪರೋಕ್ಷವಾಗಿ ನಮಗೆ ಇದು ಅಂದಾಜ್ ಆಗುತ್ತೆ. ಮತ್ತೆ ಈ ಜೇನಿನಲ್ಲಿ ಒಂದು ವಿಶೇಷತೆ ಏನಂತೇಳಂತಂದ್ರೆ, ಜೇನಿನಲ್ಲಿ ಕುಟುಂಬಗಳು ಬೇರೆ ಬೇರೆ ಆದಾಗ ಹುಳ ಜಾಸ್ತಿ ಆಗುತ್ತೆ, ಮತ್ತೆ ಅದನ್ನ ಬೇರ್ಪಡಿಸಬೇಕು ಅಂತೆಲ್ಲ ಹೇಳ್ತಾರೆ. ನಿಮ್ಗೆ ಆ ತರದಕ್ಕೆಲ್ಲ ತರಬೇತಿ ತಗೊಂಡಿದ್ರೆ ಹೇಗೆ? ತರಬೇತಿ ಅಂತ ನಾನೇನು ತಗೊಂಡಿಲ್ಲ, ಅದನ್ನ ಹೀಗೆ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಅಲ್ಲಿ ಅನುಭವದಿಂದ ಬಂದಿರೋದು. ಅನುಭವದಿಂದ ಬಂದಿರುವಂತದ್ದು ಆಗತ್ತೆ. ಜೇನುಗಳಲ್ಲಿ ಸಂಖ್ಯೆ ಜಾಸ್ತಿ ಆದಾಗ ಅವು ಕುಟುಂಬನ ಡಿವೈಡ್ ಮಾಡ್ತವೆ. ಒಂದು ರಾಣಿಯಿಂದ ಇಡೀ ಕುಟುಂಬನ ಮೇಂಟೈನ್ ಮಾಡಕ್ ಆಗದೇ ಇದ್ದಂತ ಸಂದರ್ಭದಲ್ಲಿ ಇನ್ನೊಂದು ರಾಣಿನ ಉತ್ಪತ್ತಿ ಮಾಡಿಬಿಟ್ಟು ಇನ್ನೊಂದು ಬ್ಯಾಚ್ ಹುಳನ್ನು ಹೊರಗೆ ಹಾರಿಸ್ತಾವು. ಇನ್ನೊಂದು ಪ್ರತ್ಯೇಕ ಗೂಡು ಆಗತ್ತೆ, ಪ್ರತ್ಯೇಕ ಫ್ಯಾಮಿಲಿ ಆಗತ್ತೆ, ಅದಲ್ಲಿ ಡೆವಲಪ್ ಆಗತ್ತೆ. ಅಥವಾ ವರ್ಷದಲ್ಲಿ 3-4 ಸಲ ಮಾಡ್ತಾವು. ಇದರಿಂದ ಜೇನು ಕುಟುಂಬಗಳು ಅಭಿವೃದ್ಧಿ ಆಗ್ತವೆ. ಇದನ್ನ ನಾವು ಕಮರ್ಷಿಯಲ್ ಆಗಿ ಯೋಚನೆ ಮಾಡಿದಾಗ ಹೆಚ್ಚು ಡಿವೈಡ್ ಆಗೋದಕ್ಕೆ ಬಿಡಬಾರ್ದು. ಅದನ್ನ ನೀವು ಡಿವೈಡ್ ಆಗಿ ಬಿಡಲ್ಲ ಹಾಗಾದ್ರೆ? ಅಲ್ಲ, 1-2 ಪಡೆಗಳನ್ನ ಬಿಡ್ತೀವಿ. ಕೆಲವು ಸಲ ಏನಾಗುತ್ತೆ ಬಿಟ್ಟು 10-12 ಪಡೆಗಳಾಗಿ ಹಾರಿಯೋಗ ಸಾಧ್ಯತೆ ಮಾಡಬಾರ್ದು. ಅದಕ್ಕೆ ಅವಕಾಶ ಕೊಡಬಾರ್ದು. 1-2 ಪಡೆಗಳನ್ನ ನಾವು ಬಿಡಲೇಬೇಕು. ಪ್ರಕೃತಿಯಲ್ಲಿ ಜೇನು ಸಂಖ್ಯೆ ಜಾಸ್ತಿ ಆಗ್ಬೇಕು. ಉಳಿದಂತೆ ನಮ್ಮ ಗೂಡಿನಲ್ಲೂ ಜಾಸ್ತಿ ಸ್ಟ್ರೆಂತ್ ಉಳಿಸ್ಕೊಳ್ಬೇಕು ನಾವು, ಅವಾಗ ನಮ್ಮ ಜೇನು ಕಲೆಕ್ಷನ್ ಜಾಸ್ತಿ ಇರುತ್ತೆ. ಅದು ನಿಮ್ಗೆ ಹೇಗ್ ಗೊತ್ತಾಗುತ್ತೆ? ಈಗ 1ಕ್ಕಿಂತ ಹೆಚ್ಚು ರಾಣಿ ಇದೆ ಅಥವಾ ರಾಣಿ ಮೊಟ್ಟೆ ಇದೆ ಅನ್ನೋದು ಹೇಗ್ ಗೊತ್ತಾಗುತ್ತೆ ನಿಮ್ಗಲ್ಲಿ? ಸಾಧಾರಣವಾಗಿ ಗಂಡು ಹುಳುಗಳು ತಯಾರಾಗ್ತ ಆ ಸಂದರ್ಭದಲ್ಲಿ ಗಂಡು ಹುಳುಗಳ ಸಂಖ್ಯೆ ನಮಗೆಲ್ಲಿ ಕಾಣಿಸ್ಕೊಂತ ಅವಾಗ ಸದ್ಯದಲ್ಲೇ ಇದು ಡಿವೈಡ್ ಬರುತ್ತೆ ಅನ್ನೋದೊಂದು ಗೊತ್ತಾಗುತ್ತೆ. ಆ ಟೈಮಲ್ಲಿ ತೆಗೆದು ನೋಡಿದಾಗ ಹೆಚ್ಚು ರಾಣಿ ಮೊಟ್ಟೆಗಳು ರೆಡಿ ಆಗಿರ್ತಾವೆ ನಮ್ಮ ಏರಿಗಳಲ್ಲಿ. ಅವಾಗ ನಾವು 1 ಅಥವಾ 2 ರಾಣಿ ಮೊಟ್ಟೆಗಳು ಉಳಿಸ್ಕೊಂಡು ಉಳಿದಿದ್ದ ರಾಣಿ ಮೊಟ್ಟೆಗಳನ್ನ ಕಿತ್ತಾಕೋದು ಒಳ್ಳೆಯದು. ಈಗ ಬರಿಗಣ್ಣಿಗೆ ನೀವು ಹುಳದಲ್ಲಿ ವ್ಯತ್ಯಾಸ ನಾವು ಕಂಡುಕೊಳ್ಬಹುದು, ಕೆಲಸಗಾರ ಹುಳು ಯಾವುದು ಮತ್ತೆ ಗಂಡು ಹುಳು ಯಾವುದು ನಮ್ಗೆ ಗೊತ್ತಾಗುತ್ತೆ. ಗಂಡು ಹುಳುಗಳ ಆಕಾರ ಬಣ್ಣ ಎಲ್ಲ ಬೇರೆ ಇರುತ್ತೆ, ಅದು ತಕ್ಷಣ ಗೊತ್ತಾಗುತ್ತೆ ನಮ್ಗೆ. ಅದರಿಂದ ನಾವು ಈ ತರ ಪಾಲಾಗ ಅಂತ ಬಂದಿದಾವೆ ಇವು ಅಂತ ಹೇಳಿ ತಿಳ್ಕೊಳ್ಬಹುದು ನಾವು. ಈಗ ಜೇನು ಪೆಟ್ಟಿಗೆ ನಿರ್ವಹಣೆ ಮಾಡೋದು ಬಹಳ ಮುಖ್ಯ ಪಟವರ್ಧನ್ ಅವರೇ. ಈಗ ಬೇರೆ ಬೇರೆ ಶತ್ರು ಇರುತ್ತೆ ಜೇನು ಹುಳುಗಳಿಗೆ, ಅವುಗಳನ್ನ ನೋಡಬೇಕು ಮತ್ತೆ ಅದನ್ನ ಆಗಾಗ ಕ್ಲೀನ್ ಮಾಡ್ತಾ ಇರಬೇಕು, ಇವುಗಳನ್ನೆಲ್ಲ ಹೇಗ್ ಮಾಡ್ತೀರಿ? ಮಾಡ್ಬೇಕಾದ್ರೆ ನಾವು ಅದೇ ಕೃಷಿಯಿಂದ ತೋರಿಸ್ಕೊಂಡಾಗ ಅದ್ರ ಬಗ್ಗೆ ನಾವು ಗಮನ ಕೊಡ್ಲೇಬೇಕಾಗತ್ತೆ. ಈಗ ಜೇನು ಪೆಟ್ಟಿಗೆನ ಕ್ಲೀನ್ ಮಾಡೋದು ಅಂದ್ರೆ ಬೇಸಿಗೆ ದಿವಸಗಳಲ್ಲಿ ಏನು ಹೆಚ್ಚು ಬೇಕಾಗೋದಿಲ್ಲ. ಮಳೆಗಾಲ ದಿವಸದಲ್ಲಿ ಅದರಲ್ಲೊಂದು ವ್ಯಾಕ್ಸ್ ಮೋತು ಅಂತ ಹುಳ ಬಂದು ಕೂತ್ಕೊಳ್ಳುತ್ತೆ, ಅದು ಒಳಗಡೆ ಬರೆ ಕಟ್ಟತ್ತೆ, ಹುಳ ಈ ಹರಿ ಕೊಂಬುಗಳನ್ನೆಲ್ಲ ಹಾಳು ಮಾಡುತ್ತೆ. ಅಂತ ಟೈಮಲ್ಲಿ ನಾವು ಒಂದು 3 ತಿಂಗಳಿಗೆ ಒಂದ್ಸಲ ಆ ಪೆಟ್ಟಿಗೆಯನ್ನು ತೆಗೆದುಬಿಟ್ಟು ಅದರ ಬುಡದ ಹಲಗೆಗಳನ್ನ ಮತ್ತು ಸುತ್ತಮುತ್ತಲಲ್ಲಿ ಏನಾಗಿದೆ ಅಂತ ನೋಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡಲೇಬೇಕಾಗತ್ತೆ. ಬೇಸಿಗೆ ದಿವಸದಲ್ಲಿ ಅಷ್ಟೇ ನಿರ್ವಹಣೆ ಬೇಕಾಗೋದಿಲ್ಲ. ಮತ್ತೆ ಇರುವೆ ಕಾಟ ಬೇರೆ ಇದೆ ಅಂತ ಹೇಳ್ತಾರೆ. ಕಾಟ ಬರುತ್ತೆ, ಹಲ್ಲಿಗಳು, ಜೇಡ ಇಂಥವೆಲ್ಲ ಕಾಟ ಇರುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಜಾತಿ ಹಕ್ಕಿ ಇದೆ, ಅದನ್ನ ಜೇನು ಮಕರೆ ಅಂತ ಹೇಳ್ತಾರೆ ನಮ್ಮಲ್ಲಿ. ಜೇನು ಕೀಟಗಳೆಲ್ಲ ಒಂದೊಂದು ಹಿಡಿದು ಹಿಡಿದು ತಿನ್ನತ್ತೆ. ಜೇನು ಹುಳುಗಳು ಹೊರಗೆ ಹಾರಿ ಹಂಗು ಹಿಡಿದು ಹಿಡಿದು ತಿನ್ನೋದು, ಅದು ಮೇಜರ್ ಪ್ರಾಬ್ಲಮ್, ಅದನ್ನ ಓಡಿಸ್ತಾ ಇರ್ಬೇಕಾಗತ್ತಷ್ಟೇ. ಮತ್ತೆ ಎಲ್ಲಾ ಸಂದರ್ಭದಲ್ಲೂ ಜೇನಿಗೆ ಆಹಾರ ಸಿಗಲ್ಲ. ಈಗ ನಿರ್ದಿಷ್ಟವಾದ ಹೂ ಬಿಡುವಂತ ಸಸ್ಯಗಳು ಹೂ ಬಿಟ್ಟಾಗ ಅವಕ್ಕೆ ಆಹಾರ ಸಿಗುತ್ತೆ. ಮತ್ತೆ ಎಲ್ಲಾ ಕಾಲದಲ್ಲೂ ನಾವು ಹೂ ನಿರೀಕ್ಷೆ ಮಾಡಕ್ಕಾಗಲ್ಲ. ಕೆಲವೊಂದು ಜೇನು ಕೆಲವೊಂದು ಹೂವಿಗೆ ಮಾತ್ರ ಭೇಟಿ ಕೊಡುತ್ತೆ ಅಂತ ಹೇಳ್ತಾರೆ. ಈಗ ಅಂತ ಸಂದರ್ಭದಲ್ಲಿ ತಾವು ಅದಕ್ಕೆ ಆಹಾರ ಪೂರೈಕೆನೆಲ್ಲ ಹೇಗೆ ಮಾಡ್ತೀರಿ? ಸಾಧಾರಣವಾಗಿ ಮಲೆನಾಡಿನ ಫಾರೆಸ್ಟ್ ಗಳಲ್ಲಿ ಎಲ್ಲಾ ಜಾತಿ ಹೂಗಳು ಬಿಡೋದ್ರಿಂದ ಬೇಸಿಗೆ ಸಮಯದಲ್ಲಿ ಏನು ಸಮಸ್ಯೆ ಆಗೋದಿಲ್ಲ ಜೇನುಗಳಿಗೆ. ಒಂದಲ್ಲ ಒಂದು ಭಾಗದಲ್ಲಿ ಹೂ ಬಿಟ್ಟಿರುತ್ತೆ. ಅವು ಸಾಧಾರಣ ಒಂದು 4-5 ಕಿಲೋಮೀಟರ್ ದೂರದವರೆಗೆ ಹೋಗು ಆಹಾರ ಸಂಗ್ರಹಣೆ ಮಾಡ್ಕೊಂಡು ಬರೋದ್ರಿಂದ ಒಂದಲ್ಲ ಒಂದ್ ಕಡೆ ಅವಕ್ಕೆ ಆಹಾರ ಸಿಕ್ಕೇ ಸಿಗತ್ತೆ. ಆದ್ರೆ ಮಳೆಗಾಲದಲ್ಲಿ ಆಹಾರದ ಕೊರತೆ ಉಂಟಾಗತ್ತೆ ಅವಕ್ಕೆ. ಅಂತ ಟೈಮನ್ನು ನಾವು ಕೃತಕವಾಗಿ ಅವಕ್ಕೆ ಆಹಾರವನ್ನು ಕೊಡಬೇಕಾಗತ್ತೆ. ಕೃತಕವಾಗಿ ಅಂದ್ರೆ ನಾವು ಸಕ್ಕರೆ ಪಾಕ ಅಂತ ಕೊಡಬೇಕಾಗತ್ತೆ. ಒಂದು 2-3 ಸಕ್ಕೆ ಒಮ್ಮೆ ಆದ್ರೂ ಅವಕ್ಕೊಂದು ಸ್ವಲ್ಪ ಸಕ್ಕರೆ ಪಾಕ ನಾವು ಕೊಡಬೇಕು. ಸಕ್ಕರೆ ಪಾಕ ಹೇಗೆ ಮಾಡ್ತೀವಿ ಅಂದ್ರೆ 1 ಲೋಟ ಸಕ್ಕರೆಗೆ 1 ಲೋಟ ನೀರು ಸೇರಿಸ್ಬಿಟ್ಟು ಅಷ್ಟು ದಪ್ಪ ದ್ರಾವಣ ಮಾಡಿ ಕೊಡ್ತೇವೆ. ಅದಕ್ಕೆ 1 ಡ್ರಾಪ್ ನಿಂಬೆ ಹಣ್ಣನ್ನು ಹಿಂಡಬೇಕಾಗತ್ತೆ. ಯಾಕೆಂದ್ರೆ ಸಕ್ಕರೆ ದ್ರಾವಣ ಅವಕ್ಕೆ ಅಜೀರ್ಣ ಆಗ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ 1-2 ಡ್ರಾಪ್ ನಿಂಬೆ ರಸವನ್ನೋದಕ್ಕೆ ಹಿಂಡೇ ಕೊಡಬೇಕು. ಇಲ್ಲದೆ ಹೋದ್ರೆ ಅವ್ರ ಆರೋಗ್ಯ ಹಾಳಾಗುತ್ತೆ. ಇದು ನೆನ್ಪಿಟ್ಕೊಳ್ಬೇಕಂತ ಸಂಗತಿ. ಇದು ಬಹಳಷ್ಟು ಜನ ಸಕ್ಕರೆ ದ್ರಾವಣ ಕೊಡ್ತಾರೆ, ಆದ್ರೆ ಅದು ಅವಕ್ಕೆನೆ ಮಾರಕ ಆಗ್ಬಿಡುತ್ತೆ. ಎಷ್ಟು ಲಿಂಬೆಹಣ್ಣು ಹಿಂಡಬೇಕು? 1 ಲೋಟ ಸಕ್ಕರೆ ದ್ರಾವಣಕ್ಕೆ 2 ಹನಿ ಹಾಕಿದ್ರೆ ಸಾಕು. ಹನಿ ಹಾಕಿದ್ರೆ ಸಾಕಾಗುತ್ತೆ. ಅದು ಅವಕ್ಕೆ ಜೀರ್ಣಕ್ರಿಯೆಗೆ ಒಳ್ಳೇದಾಗುತ್ತೆ, ಅವಾಗ ಯಾವ್ದೇ ರೋಗಗಳು ಬರದೇ ಇರೋದ್ರಿಂದ ಇದಾಗುತ್ತೆ. ಮತ್ತೆ ಜೇನುತುಪ್ಪವನ್ನು ಹೇಗೆ ನೀವು ಪ್ರತ್ಯೇಕ ಮಾಡ್ತೀರಿ ತಟ್ಟಿಯಿಂದ? ನಮ್ಮಲ್ಲಿ ಜೇನು ಸಣ್ಣ ಎಕ್ಸ್ಟ್ರಾಕ್ಟ್ ಇದೆ, ಸಣ್ಣ ಡ್ರಮ್ ಇರುತ್ತೆ ಜೇನು ಎಕ್ಸ್ಟ್ರಾಕ್ಟ್ ಮಾಡುವಂತದ್ದು. ಅದು ಮ್ಯಾನ್ಯಲ್ ಮಾಡುವಂತದಕ್ಕೆ ಏನು ಕರೆಂಟ್ ಹಾಕುವಂತದ್ದು ಮಿಷನರಿ ಏನಿಲ್ಲ ಅದರಲ್ಲಿ. ಅದರೊಳಗಡೆ ಆ ಜೇನು ಹಲ್ಲೆಯ ಮೇಲ್ಗಡೆ ಒಂದು ಲೇಯರ್ ಸೀಲ್ ಮಾಡಿರ್ತವೆ. ಆ ಸೀಲ್ಗಳನ್ನ ನಿಧಾನ ಸೂಕ್ಷ್ಮವಾಗಿ ಕೆತ್ತಬೇಕದನ್ನ, ತುಂಬಾ ನಾಜುಕಾದ ಕೆಲಸ. ಎರಡೂ ಕಡೆ ಆ ಸೀಲ್ಗಳನ್ನ ಕೆತ್ತಿಬಿಟ್ಟು ಜೇನು ಡ್ರಮ್ ಒಳಗಡೆ ಹಾಕಿ ತಿರುಗಿಸಿದಾಗ ಅದು ಏರ್ ಫೋರ್ಸ್ ಇಂದ ಇದೆಲ್ಲ ಎಕ್ಸ್ಟ್ರಾಕ್ಟ್ ಆಗುತ್ತೆ ಜೇನು ತುಪ್ಪಗಳು. ಅದರಲ್ಲಿ ಕೋಂಬ್ ಇರ್ತದೆ, ಹಾಗೆ ಉಳ್ಕೊಳ್ಳುತ್ತೆ. ಅದನ್ನು ವಾಪಸ್ ತಂದು ನಾವು ಜೇನು ಪೆಟ್ಟಿಗೆಯಲ್ಲಿಟ್ಟಾಗ ಬೇಗ ಅವು ಮತ್ತೆ ಜೇನು ಸಂಗ್ರಹ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಬಹುಶಃ ಈ ಕ್ರಮ ಮಾಡೋದ್ರಿಂದ ಆ ಜೇನು ಏರಿ ಅಥವಾ ತಟ್ಟಿ ಅಂತ ಏನು ಹೇಳ್ತಾ ಇರಲ್ಲ, ಪುನಃ ಮತ್ತೆ ಅದು ಕಟ್ಟಿಕೊಳ್ಳುವಂತ ಕೆಲಸ ಕಡಿಮೆ ಆಗುತ್ತೆ. ಜೇನು ತುಪ್ಪ ಅದರಲ್ಲಿ ಸಂಗ್ರಹ ಆಗುತ್ತೆ. ಮತ್ತೆ ಪುನಃ ಪ್ರತಿ ಬಾರಿ ಜೇನು ಏರಿಗಳನ್ನ ಕಟ್ಟ ಕೆಲಸ ಉಳಿಯುತ್ತೆ. ಅವಕ್ಕೆ ಜೇನು ಸಂಗ್ರಹ ಮಾತ್ರ ಮಾಡ್ತಾ ಹೋಗ್ತವೆ, ಜಾಸ್ತಿ ಕಲೆಕ್ಷನ್ ಸಿಗುತ್ತೆ ನಮಗದ್ರಿಂದ. ಈಗ ಕುಟುಂಬ ಅದನ್ನು ಬೇರ್ಪಡಿಸೋದೇ ಬಹಳ ಮುಖ್ಯ. ಪಟವರ್ಧನ್ ಅವರೇ, ಬೇರ್ಪಡಿಸಿದ ಕುಟುಂಬವನ್ನ ಈಗ ಉದಾಹರಣೆ ನೀವು 12 ಪೆಟ್ಟಿಗೆ ಇಟ್ಕೊಂಡಿದ್ದೀನಿ ಅಂತ ಹೇಳ್ತೀರಿ. 12 ಪೆಟ್ಟಿಗೆನಲ್ಲಿ ಈಗ ಸುಮಾರು 11 ಪೆಟ್ಟಿಗೆನಲ್ಲೂ ಸಹ 1 ಕುಟುಂಬ ಅಂತ ಹೇಳಿದ್ರೆ ಮತ್ತೆ 12 ಕುಟುಂಬ ಆಯ್ತು. ಮತ್ತೆ ಪುನಃ ನೀವು ಅದನ್ನ ಮಾರಾಟ ಮಾಡ್ತೀರೋ ಅಥವಾ ಮತ್ತೆ ಪುನಃ ಪೆಟ್ಟಿಗೆ ತಂದು ಕೂಡಿಸ್ತೀರೋ? ಅದಕ್ಕೆ ಕೆಲವು ಸಂದರ್ಭಗಳಲ್ಲಿ ಕೆಲವು ಕೇಳಿ ತಗೊಂಡು ಹೋಗೋದುಂಟು, ನಮಗೊಂದು ಜೇನು ಕುಟುಂಬ ಸಮೇತ ಪೆಟ್ಟಿಗೆ ಕೊಡಿ ಅಂತ ಹೇಳಿ. ಇನ್ನು ಕೆಲಸಲ ನಾವೇ ಹೆಚ್ಚಿಗೆ ಪೆಟ್ಟಿಗೆ ಅಂತ ನಾವೇ ಸಾಕಬೇಕಾಗತ್ತೆ. ಮತ್ತೆ ರೈತರಲ್ಲಿ ಅಥವಾ ಜೇನು ಸಾಕಾಣಿಕೆ ಮಾಡೋರಲ್ಲಿ ಒಂದು ಕಲ್ಪನೆ ಇದೆ, ಒಂದು ಮನೋಸ್ಥಿತಿ ಇದೆ, ಒಂದು ನಂಬಿಕೆ ಇದೆ. ಏನಂದ್ರೆ ಜೇನು ಎಲ್ಲ ಪೆಟ್ಟಿಗೆನಲ್ಲೂ ಅದು ಕೂತ್ಕೊಳ್ಳಲ್ಲ, ಕೆಲವು ಪೆಟ್ಟಿಗೆನಲ್ಲಿ ಕೂಡಿದ ಒಂದೇ ವಾರಕ್ಕೆ ಹಾರೋಗ್ಬಿಡುತ್ತೆ, 4 ದಿವಸಕ್ಕೆ ಹಾರೋಗ್ಬಿಡುತ್ತೆ ಅಂತ. ಕಾರಣ ಏನು? ಹಾಗೇನಿಲ್ಲ, ಸಾಧಾರಣವಾಗಿ ಎಲ್ಲಾ ಪೆಟ್ಟಿಗೆಗಳಲ್ಲೂ ಜೇನು ಕೂತ್ಕೊಳ್ತಾವೆ. ಅವಕ್ಕಲ್ಲಿಯ ಪೂರಕವಾದ ವಾತಾವರಣ ಸಿಕ್ಕರೆ ನೀವು ಪೆಟ್ಟಿಗೆನೆ ಬೇಕು ಅಂತಿಲ್ಲ. ನೀವು ಒಂದು ತಗಡಿನ ಡಬ್ಬ ಇದ್ರೆ ಅದರಲ್ಲಿ ಕೂಡಿಸಬಹುದು. ಈ ಬಿಸ್ಕೆಟ್ ತಿಂಡಿಗಳು ಬರ್ತಾವೆ, ಅದರಲ್ಲಿ ಸಹ ಜೇನು ಕೂತ್ಕೊಳ್ತಾವೆ. ಅಥವಾ ಒಂದು ಒಳ್ಳೆ ಪಾಟ್ ಗಡಿಗೆ ಇಟ್ಟು ಅದ್ರಲ್ಲಿ ಜೇನು ಕೂಡಿಸಬಹುದು. ಈ ತರ ಅವಕ್ಕೆ ಒಂದು ರಟ್ಟಿದ ಬಾಕ್ಸಲ್ಲಿ ಸಹ ಜೇನು ಕೂಡಿಸಬಹುದು. ಅವಕ್ಕೆ ಇಂಥದ್ದೇ ಆಗ್ಬೇಕು ಅಂತ ಇಲ್ಲ. ಆದ್ರೆ ಅವಕ್ಕೆ ಪೂರಕವಾದ ವಾತಾವರಣ ಬೇಕು. ಏನದು ಪೂರಕ ವಾತಾವರಣ ಅಂದ್ರೆ? ಅವಕ್ಕೊಂದು ಸೇಫ್ಟಿ ಬೇಕು ಫಸ್ಟ್, ಸೇಫ್ಟಿ ನೋಡ್ತಾವ ಒಂದೇದಾಗಿ. ಇನ್ನು ಅವಕ್ಕಲ್ಲಿ ಒಳಗಡೆ ಕಟ್ಟೋದಕ್ಕೆ ಏನ್ ಬೇಕೋ ವ್ಯವಸ್ಥೆಗಳನ್ನ ಮಾಡ್ಕೊಡ್ಬೇಕು. ಮತ್ತೆ ಆಹಾರ ಬೇಕು. ತೀರಾ ದೂರ ಹೋಗಿ ಆಹಾರ ಸಂಗ್ರಹ ಅಂದ್ರೆ ಸ್ವಲ್ಪ ಅದಕ್ಕೆ ಸುಸ್ತಾಗುವಂತ ಸಾಧ್ಯ, ಅಥವಾ ಹತ್ತಿರದಲ್ಲಿ ಆಹಾರ ಸಿಗುವಂತ ಒಂದು ವ್ಯವಸ್ಥೆ ಇರಬೇಕು. ಹೌದೌದು. ಸಾಧಾರಣವಾಗಿ ಕಾಡಿನಲ್ಲಿ ಸಿಗ ಆಹಾರವೇ ಅವಕ್ಕೆ ಮೇಜರ್. ನಾವೇನು ಮನೆ ಅಂಗಳದಲ್ಲಿ ಬೆಳೆಯ ಹೂ ಹಣ್ಣುಗಳಿಂದ ಅವಕ್ಕೇನು ಉಪಯೋಗ ಇಲ್ಲ. ಅವಕ್ಕೆ ಮುಖ್ಯವಾಗಿ ಒಂದ್ ಸ್ವಲ್ಪ ಪೋಲನ್ ಬೇಕು, ನೆಟ್ಟರ್ ಇರಬೇಕು. ಹಂಗಿದ್ದ ಹೂಗಳು ಬೆಳೆದ್ರೆ ಮಾತ್ರ ಉಪಯೋಗ. ಅದು ಅದಕ್ಕೆ ಸಾಧಾರಣ ಮಲೆನಾಡಿನ ಫಾರೆಸ್ಟ್ ಅಲ್ಲಿ ಸಿಗತ್ತೆ ಅವಕ್ಕೆ. ಒಂದಲ್ಲ ಒಂದ್ ಸೀಸನ್ ಅಲ್ಲಿ ಒಂದಲ್ಲ ಒಂದ್ ಮರದಲ್ಲಿ ಹೂ ಬಿಡುತ್ತೆ, ಅಲ್ಲಿಂದ ಸಂಗ್ರಹ ಮಾಡ್ಕೊಂಡ್ ಬರ್ತವೆ, ಜೀವನ ನಡೆಯುತ್ತೆ. ಒಳ್ಳೇದು ಪಟವರ್ಧನ್ ಅವರೇ. ಈಗ ನಾವು ಒಬ್ಬ ರೈತ ಒಂದು ಜೇನು ಸಾಕಾಣಿಕೆ ಮಾಡಬೇಕು ಅಂತ ಹೇಳೋದಾದ್ರೆ ಯಾವ ಅಂಶಗಳನ್ನ ಅವನು ಗಮನಿಸಬೇಕಾಗತ್ತೆ? ಮುಖ್ಯವಾಗಿ ಅದಕ್ಕೆ ಬೇಕಾಗಿರುವಂತಹ ಪೂರಕವಾದಂತಹ ಒಂದು ವಾತಾವರಣ, ಅದ್ರ ಜೊತೆಗೆ ಮುಖ್ಯವಾಗಿ ಆಹಾರ ಬೇಕು. ಜೇನುಗಳಿಗೆ ಪೂರಕವಾಗಿ ಬಿಡುವಂತ ಹೂ ಇರೋಂತ ಮರಗಳು ಬೇಕು. ಸಾಧಾರಣವಾಗಿ ನಂದಿ ಮರ, ಮತ್ತೆ ಮರ, ಒರೆಕೆತ ಅಂತೀವಿ, ಅಂತ ಮರಗಳು ಜಾಸ್ತಿ ಇದ್ದಾವಾಗ ನೀವು ಜೇನುಗಳಿಗೆ ಏನು ಆಸಕ್ತಿ ವಹಿಸಬೇಡ, ಅವು ತಾನಾಗೆ ಡೆವಲಪ್ ಆಗ್ತವೆ. ಸರಿ, ಇನ್ನು ನಿಮ್ಮ ತೋಟದ ವ್ಯವಸ್ಥೆಗೆ ಬಂದ್ರೆ, ತೋಟದಲ್ಲಿ ಏನಾರ ಯಾಂತ್ರೀಕರಣ ವ್ಯವಸ್ಥೆಯನ್ನ ಯಂತ್ರವನ್ನು ಬಳಸಿ ಕೆಲಸ ಮಾಡುವಂತ ವ್ಯವಸ್ಥೆಗೆ ಹೊಂದ್ಕೊಂಡಿದ್ರ ಅಥವಾ ಎಲ್ಲ ಪೂರ್ತಿ ಕೈಗೆಲಸನೇ? ಎಲ್ಲ ಕೈಗೆಲಸಲ್ಲೇ ಆಗುತ್ತೆ. ಇನ್ನೇನು ಕಳೆ ಸೌರದ ಒಂದು ಈಗ ವೀಡ್ ಕಟ್ಟರಿಂದ ಮಾಡ್ತೀವಿ ಅಷ್ಟೇ ಬಿಟ್ರೆ, ಮತ್ತೆ ಉಳಿದಿದ್ದೆಲ್ಲದು ಕೈನಲ್ಲೇ ಮಾಡುವಂತದ್ದು. ನೀರಿನ ನಿರ್ವಹಣೆ? ನೀರು ಸ್ಪ್ರಿಂಕ್ಲರ್ ಮಾಡ್ಕೊಟ್ಟಿದ್ದೀನಿ. ಈಗ ಮುಂಚೆ ಹೇಗ್ ಮಾಡ್ತಿದ್ರು ಸ್ಪ್ರಿಂಕ್ಲರ್ ಹಾಕ್ಲಿಕ್ಕೆ ಮುಂಚೆ? ಮುಂಚೆ ಎಲ್ಲ ನೀರು ಕೊಟ್ಟೆ ಗೊತ್ತಿಲ್ಲ ಆ ತೋಟಗಳಿಗೆ. ಈಗ ನಮ್ಮ ಕಾಲದಲ್ಲಿ ನಾವು ನೀರಿನ ವ್ಯವಸ್ಥೆ ಮಾಡೇ ಬಿಟ್ರೆ, ನಮ್ಮ ಹಿರಿಯರ ಕಾಲದಲ್ಲಿ ಆ ತೋಟಗಳು ನೀರ್ ಕಂಡ ತೋಟಗಳೇ ಅಲ್ಲ. ಈಗ ಅವತ್ತಿನ ಕೃಷಿಗೂ ಇವತ್ತಿನ ಕೃಷಿಗೂ ಏನ್ ವ್ಯತ್ಯಾಸ ಕಂಡ್ರಿ? ಕೃಷಿ ಉತ್ಪಾದನೆ ಜಾಸ್ತಿ ಆಗಿದೆಯೋ ಅಥವಾ ನಿಮ್ಮ ಕೃಷಿ

ರೈತ ಉತ್ಪಾದಕರ ಗುಂಪು ರಚನೆ ಮತ್ತು ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆಗೆ ಅವಕಾಶವಿರುವ ಬಗ್ಗೆ ಉತ್ತಮ ಆರೋಗ್ಯಕ್ಕಾಗಿ ಸಿರಿಧಾನ್ಯಗಳ ಬಳಕೆ ಮಾಡಿಕೊಳ್ಳುವುದು, ಮಲೆನಾಡಿನಲ್ಲಿ ಭತ್ತದ ಕೃಷಿ ಸವಾಲುಗಳು ಮತ್ತು ಅವಕಾಶಗಳು, ಹೀಗೆ ಕೆಲವು ಮುಖ್ಯವಾದ ವಿಷಯಗಳ ಬಗ್ಗೆ ವಿಜ್ಞಾನಿಗಳನ್ನು ಮತ್ತು ರೈತರನ್ನ ಕರೆಸಲಾಗಿದೆ. ಎಲ್ಲ ಹಿರಿಯ ವಿಜ್ಞಾನಿಗಳು ಮತ್ತು ರೈತರ ಸಂವಾದದೊಂದಿಗೆ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬಹುದಾಗಿದೆ. ನಾಲ್ಕನೇ ದಿನ ಸಮಗ್ರ ಕೃಷಿ ಪದ್ಧತಿ ಬಗ್ಗೆ, ಗೋವು ಆಧಾರಿತ ಕೃಷಿ ಅವಕಾಶಗಳು ಮತ್ತು ಅಗತ್ಯತೆಗಳು. ಸೊ ಇದರ ಅಡಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನ ಮತ್ತು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಜಾನುವಾರುಗಳ ಬಳಕೆ, ಸಮಗ್ರ ಕೃಷಿ ಅಳವಡಿಕೆಗೆ ತಂತ್ರಜ್ಞಾನಗಳು ಮತ್ತು ಅವಕಾಶಗಳು, ಇದಲ್ಲದೆ ಸೆಕೆಂಡರಿ ಕೃಷಿಯಿಂದ ಜೇನು ಕೃಷಿ, ಹೀಗೆ ಅನೇಕ ವಿಷಯಗಳ ಬಗ್ಗೆ ರೈತ ವಿಜ್ಞಾನಿಗಳು ಮತ್ತು ರೈತರಿಂದ ಸಂವಾದ ಕಾರ್ಯಕ್ರಮ ಇರುತ್ತದೆ. ಎಲ್ಲಾ ರೈತ ಬಾಂಧವರು ಈ ನಾಲ್ಕು ದಿನದ ತಾಂತ್ರಿಕ ಸಮಾವೇಶದಲ್ಲಿ ಭಾಗವಹಿಸಿ ರೈತರ ಹಾಗೂ ವಿಜ್ಞಾನಿಗಳ ಸಂವಾದಗಳನ್ನು ಆಲಿಸುವುದರ ಮುಖಾಂತರ ತಮ್ಮಲ್ಲಿರುವ ಸಮಸ್ಯೆಗಳಿಗೆ ಎಲ್ಲಾ ಒಂದು ಉತ್ತರವನ್ನು ಕಂಡುಕೊಳ್ಳುವ ಅವಕಾಶವಿರುತ್ತದೆ. ಈ ತಾಂತ್ರಿಕ ಸಮಾವೇಶಗಳು ಅಲ್ಲದೆ ಪ್ರತಿದಿನ ನಮ್ಮ ಮಳಿಗೆಯಲ್ಲಿ ಒಂದು ವಿಜ್ಞಾನಿಗಳ ಸಲಹಾ ಕೇಂದ್ರಗಳನ್ನು ಕೂಡ ತೆರೆದಿಡಲಾಗುವುದು. ಅಲ್ಲಿ ಎಲ್ಲಾ ವಿಷಯವಾರು ವಿಜ್ಞಾನಿಗಳು ರೈತರ ಸಮಸ್ಯೆಗಳಿಗೆ ಅಲ್ಲಿ ಉತ್ತರಗಳನ್ನು ಕೊಡುವಂತ ಅವಕಾಶವನ್ನು ಕಲ್ಪಿಸಲಾಗಿದೆ. ರೈತ ಬಾಂಧವರು ಎಲ್ಲಾ ತಾಕುಗಳಿಗೆ ಭೇಟಿ ಕೊಡುವುದಲ್ಲದೆ ಸಮಗ್ರವಾಗಿ ನಾಲ್ಕು ದಿನ ಭಾಗವಹಿಸಿ ರೈತರ ಎಲ್ಲಾ ಸಮಸ್ಯೆಗಳಿಗೆ ಒಂದು ಉತ್ತರವನ್ನು ಕಂಡುಕೊಳ್ಳುವ ಅವಕಾಶವಿರುವುದರಿಂದ ಎಲ್ಲರೂ ಕೂಡ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಕೃಷಿ ಮತ್ತು ತೋಟಗಾರಿಕೆ ಮೇಳವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲೂ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಇದುವರೆಗೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ನವಿಲೆ ಆವರಣದಲ್ಲಿ ಇದೇ ತಿಂಗಳ ದಿನಾಂಕ 17, 18, 19, 20 ನಡೆಯುವ ಕೃಷಿ ಮೇಳದ ಕುರಿತು ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದಂತಹ ಡಾ ಬಿ ಹೇಮಲಾ ನಾಯಕರವರ ಸಂದೇಶವನ್ನ ಕೇಳಿದರೆ. ಚಿನ್ನು, ಅರ್ಧ ಲೀಟರ್ ಹಾಲು ತಗೊಂಡ್ ಬಾ. ನಿನ್ ಗಾಡಿ ಕೊಟ್ರೆ ಬೇಗ ಹೋಗ್ ಬರ್ತೀನಿ. ನಾನ್ ನಡ್ಕೊಂಡ್ ಹೋಗಲ್ಲಮ್ಮ, ಟಿವಿ ಪಕ್ಕ ಇದೆ ನೋಡು, ಬೇಗ ಹೋಗಿ ಬಾ. ಏನೇ ನೀನು, ಅವಳಿಗಿನ್ನೂ 15 ವರ್ಷ, ಲೈಸೆನ್ಸ್ ಬೇರೆ ಇಲ್ಲ, ಗಾಡಿ ಕೊಟ್ ಕಳಿಸ್ಕೇ. ನೀವೇ ಹೋಗಿ, ನಂಗೆ ಟೈಮ್ ಇಲ್ಲ. ಚಿನ್ನು ಜೋಪಾನ. ಆಯ್ತು ಪಪ್ಪ, ಹೋಗ್ ಬರ್ತೀನಿ. 18 ವರ್ಷದ ಒಳಗಿನ ಮಕ್ಕಳು ವಾಹನ ಚಾಲನೆ ಮಾಡುವುದು, ಪೋಷಕರು ಪ್ರೋತ್ಸಾಹಿಸುವುದು ಶಿಕ್ಷಾರ್ಹ ಅಪರಾಧ. ಪೋಷಕರಿಗೆ 3 ತಿಂಗಳ ಸಜೆ ಮತ್ತು 25,000 ದಂಡ ತೆರಬೇಕಾಗುತ್ತದೆ. ಎಚ್ಚರ, ವಾಹನ ಚಾಲನೆ ನಮ್ಮೊಬ್ಬರ ಸುರಕ್ಷತೆಯಲ್ಲ, ಇಡೀ ಸಮಾಜದ ಸುರಕ್ಷತೆ. ರಸ್ತೆ ನಿಯಮಗಳನ್ನು ಪಾಲಿಸಿ, ಸುರಕ್ಷತೆಯಿಂದ ವಾಹನ ಚಲಾಯಿಸಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಆಭರಣ ವತಿಯಿಂದ ವೆಡ್ಡಿಂಗ್ ಜ್ಯುವೆಲರಿ ಅಡ್ವಾನ್ಸ್ ಪರ್ಚೇಸ್ ಗೆ ಸ್ಪೆಷಲ್ ಆಫರ್ಸ್ ಅನೌನ್ಸ್ ಮಾಡಿದ್ದಾರೆ. ಹೌದಾ, ದಟ್ಸ್ ಗ್ರೇಟ್. ಎಸ್, ಆಭರಣ ಲೇಡಿ ಸ್ಪೆಷಲ್ ಆಫರ್ ಆರಂಭವಾಗಿದೆ. ಗೋಲ್ಡ್ ಜ್ಯುವೆಲರಿ ಪರ್ ಗ್ರಾಮ್ ಮೇಲೆ 200 ರೂಪಾಯಿ ವರೆಗಿನ ಆಫ್ ನೊಂದಿಗೆ ಮತ್ತು ಡೈಮಂಡ್ ಜ್ಯುವೆಲರಿ ಅಂಡ್ ಸಿಲ್ವರ್ ಆರ್ಟಿಕಲ್ಸ್ ಮೇಲೆ ಗ್ರೇಟ್ ಆಫರ್ಸ್ ಇದೆ. ಆಭರಣ ಜ್ಯುವೆಲರ್ಸ್ ಲೇಡಿ ಸ್ಪೆಷಲ್ ಆಫರ್ ಇದೇ February 27 March 11 ಬನ್ನಿ, ಅಡ್ವಾನ್ಸ್ ವೆಡ್ಡಿಂಗ್ ಪರ್ಚೇಸ್ ಬೆನಿಫಿಟ್ಸ್ ಪಡೆಯಿರಿ. ತ್ವರೆ ಮಾಡಿ. ಕಂಡೀಷನ್ಸ್ ಅಪ್ಲೈ. ಈಗ ಕೇಳೋಣ ಒಂದು ಪರಿಸರ ಗೀತೆ. ಬೆಳೆವ ಬನ್ನಿ ವೃಕ್ಷ ರಾಶಿ, ನೆಡುವ ತನ್ನಿ ಗಿಡವ ನರಸಿ. ಬೆಳೆವ ಬನ್ನಿ ವೃಕ್ಷ ರಾಶಿ, ನೆಡುವ ತನ್ನಿ ಗಿಡವ ನರಸಿ. ನಾಡ ಕಟ್ಟುವ, ಕಾಡ ಹಸಿರುಗೊಳಿಸುವ. ನಾಡ ಕಟ್ಟುವ, ಕಾಡ ಹಸಿರುಗೊಳಿಸುವ. ವನದೇವುಲಕ್ಕೆ ಭಕ್ತಿ ಜ್ಯೋತಿ ಬೆಳಗುವ. ಬೆಳೆವ ಬನ್ನಿ ವೃಕ್ಷ ರಾಶಿ, ನೆಡುವ ತನ್ನಿ ಗಿಡವ ನರಸಿ. ಬೆಳೆದ ರಿಲ್ಲ ಕ್ಷಾಮ ಕಾಡಿನಿಂದ ಎಲ್ಲ ಕ್ಷೇಮ ಕಾಡಿನಿಂದಲೇ ಜಗದ ಜೀವ ಕೋಟಿಯು.